ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಗೇರು ಬೆಳೆ ಬೇಸಾಯ ಈ ಕುರಿತು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿರುವ ಚೇತನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಚೇತನ್ ನಾಯ್ಕ್ ಅವರಿದ್ದಾರೆ. ಇವರು ಕುಮಟಾ ಮತ್ತು ಅಂಕೋಲಾ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಗೇರು ಇತ್ತಿತ್ತಲಾಗಿ ನಮ್ಮ ರೈತರು ಬಹಳ ಕಾಳಜಿಯಿಂದ ಪ್ರೀತಿಯಿಂದ ಬೆಳೀತಕ್ಕಂಥ ಒಂದು ಪ್ರಮುಖವಾದ ಬೆಳೆ. ಈ ಹಿಂದೆ ಬೆಳೀತಕ್ಕಂಥ ಗೇರು ಅದು ಬೆಳೆದಿದೆ, ಸುಮ್ಮನೆ ಬೆಳೀತಾ ಇದೆ ಅನ್ನುವಂಥ ಇದಾಯಿತು. ಆದರೆ ಈಗ ವೈಜ್ಞಾನಿಕವಾಗಿ ನಾವು ಮಾಡಬೇಕು ಮತ್ತು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿದರೆ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ, ಸಾಕಷ್ಟು ಬೇಡಿಕೆ ಇರುವಂತಹ ಬೆಳೆ ಅದು ಅಂತೇಳಿ ಈಗ ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಇವು ಕೂಡ ಮುತುವರ್ಜಿಯನ್ನು ವಹಿಸ್ತಾ ಇದಾವೆ. ಆ ನಿಟ್ಟಿನೊಳಗೆ ಇವತ್ತು ಗೇರು ಯಾವ ರೀತಿಯಾಗಿ ಬೆಳಿಬೇಕು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ಚೇತನ್ ನಾಯ್ಕ್ ಅವರು ಮಾಹಿತಿ ಕೊಡ್ತಾರೆ. ನಮಸ್ಕಾರ ಚೇತನ್ ನಾಯ್ಕ್ ಅವರು. ನಮಸ್ಕಾರ ಸರ್. ಈಗ ಗೋಡಂಬಿ ಅಂತೀವಿ, ಈ ಹಿಂದೆ ನಾವು ಅರಣ್ಯ ಪ್ರದೇಶದೊಳಗೆ ಅಥವಾ ಎಲ್ಲೋ ಬಿಟ್ಟಂತ ಪ್ರದೇಶದೊಳಗೆ ಗೋಮಾಳದಲ್ಲಿ ಬೆಳ್ಕೊಂಡು ನಿಂತದ್ದನ್ನು ತಂದು ಇದು ಮಾಡ್ತಾ ಇದ್ವಿ. ಆ ನಂತರ ಹೊಲ ಗದ್ದೆಗಳಿಗೆ ತೋಟಕ್ಕೆ ಅವೆಲ್ಲಾನು ಬಂತು. ಆದರೂ ಅಷ್ಟೊಂದು ಸರಿಯಾದಂಥ ನಿರ್ವಹಣೆ ಅಥವಾ ಕಾಳಜಿಯನ್ನು ತಗೊಂಡು ಬೆಳೀಲಿಕ್ಕೆ ಆಗಿರಲಿಲ್ಲ ರೈತರಿಗೆ. ಮತ್ತೆ ಬರ್ಬರ್ತಾ ಅದಕ್ಕೆ ಬೆಲೆ ಬಂದ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕಾಳಜಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಈಗ ಹೇಗೆ ಅನ್ನಿಸ್ತಾ ಇದೆ ಗೋಡಂಬಿ ಬೆಳೆ, ಅದರ ಪ್ರಾಮುಖ್ಯತೆ ಮತ್ತು ಇಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಆದ್ರೆ ಸರ್? ಈಗ ತಾವು ಹೇಳಿದಂಗೆ ಏನು ಗೋಡಂಬಿ ಅಥವಾ ಗೇರು ಬೆಳೆ ಅಂತ ಹೇಳಿದ್ರಲ್ಲ, ಅದು ಇಷ್ಟು ವರ್ಷ ಏನು ಪಾಳು ಬಿದ್ದಿರುತ್ತೆ ಜಮೀನಲ್ಲಿ ಅಥವಾ ವೇಸ್ಟ್ ಲ್ಯಾಂಡ್ ಕ್ರಾಪ್ ಅಂತ ಅದಕ್ಕೆ ಏನು ಕರೀತಾ ಇದ್ರು. ಒಂದ್ಸಲ ಗಿಡ ನಾಟಿದ್ ಮಾಡಿದ ಮೇಲೆ ಅದನ್ನ ಏನು ಇಳುವರಿ ಮಾಡೋ ಟೈಮಲ್ಲಿ ಅಷ್ಟೇ ಅದಕ್ಕೆ ರೈತರು ಏನು ಕಾಳಜಿ ಮಾಡೋದು, ಅಲ್ಲಿ ತನಕ ಗಿಡ ಹೇಗಿದೆ ಅದ್ರ ಬಗ್ಗೆ ಕೂಡ ಏನು ನಿರ್ವಹಣೆ ಮಾಡೋದು, ಯಾವುದೇ ಒಂದು ಕ್ರಮಗಳನ್ನ ಅನುಸರಿಸ್ತಾ ಇರ್ತಾ ಇರಲ್ಲ ಇಷ್ಟು ವರ್ಷ. ಈಗ ಇದಕ್ಕೆ ಗೇರಿಗೆ ಅಥವಾ ಗೋಡಂಬಿಗೆ ಇನ್ನೊಂದು ಹೆಸರಿದೆ ಅಂದ್ರೆ ಏನಿದೆ ಅಂದ್ರೆ ಡಾಲರ್ ಅರ್ನಿಂಗ್ ಕ್ರಾಪ್ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಈಲ್ಡ್ ಇದೆ, ಹಾಗೆ ಅದಕ್ಕೆ ಅಷ್ಟು ರಿಟರ್ನ್ ಇದೆ. ಈಗ ಬೇರೆ ಬೆಳೆಗಳಿಗೆ ಅದನ್ನ ಕಂಪೇರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೆಳೆಗಳಿಗೆ ನಿರ್ವಹಣೆ ವೆಚ್ಚನೂ ತುಂಬಾ ಜಾಸ್ತಿ ಇರುತ್ತೆ. ಗೇರಲ್ಲಿ ಅದೊಂದು ಕಡಿಮೆ, ಏನು ಒಂದ್ಸಲ ಗಿಡ ನಾಟಿ ಮಾಡಿದ್ಮೇಲೆ ನಿರ್ವಹಣೆ ಉಳಿದ ಬೆಳೆಗಳಿಗೆ ಒಂದು ಹೊಂದಾಣಿಕೆ ಮಾಡಿದ್ರೆ ಇದು ತುಂಬಾ ನಿರ್ವಹಣೆ ಕಡಿಮೆ ಇರ್ತದೆ. ಹಾಗಾಗಿ ಇಳುವರಿನೂ ಕೂಡ ಚೆನ್ನಾಗಿರೋದ್ರಿಂದ ಮತ್ತೆ ಈಗಿಂದ ಒಂದು ಮಾರುಕಟ್ಟೆ ಆಗ್ಲಿ ಅಥವಾ ಅದೊಂದು ದರ ಪ್ರತಿ ವರ್ಷ ಏನು ಏರಿಕೆ ಆಗೋದನ್ನ ಗಮನಿಸಿದ್ರೆ ರೈತರಿಗೆ ಇದರಿಂದ ಉತ್ತಮವಾದ ಗುಣಮಟ್ಟ ಸಿಗುತ್ತೆ. ಆ ಒಂದು ಕಾರಣಕ್ಕಾಗಿ ಇದಕ್ಕೆ ಏನು ಡಾಲರ್ ಅರ್ನಿಂಗ್ ಕ್ರಾಪ್ ಅಂತ ನಾವು ನಮ್ಮ ಒಂದು ಫೀಲ್ಡ್ ಅಲ್ಲಿ ಅದನ್ನ ಹೇಳ್ತಾ ಇದ್ದೀವಿ. ಡಾಲರ್ ಅರ್ನಿಂಗ್ ಕ್ರಾಪ್ ಅಂದ್ರೆ ವಿದೇಶಕ್ಕೆ ರಫ್ತಾಗುವಂತ ಬೆಳೆ ಅಂತ ನಂಗಾಯ್ತು. ಹಾಗಾಗಿ ಇತ್ತೀಚೆಗೆ ಹೆಚ್ಚಿನ ಬೇಡಿಕೆ ಬಂದಿದೆ ಮತ್ತು ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಗೋಡಂಬಿ ಕಾರ್ಖಾನೆಗಳು ಕೂಡ ಬಂದಿದ್ದವು. ಅದನ್ನು ಮೌಲ್ಯವರ್ಧನೆಗೊಳಿಸೋದು, ಪ್ಯಾಕ್ ಮಾಡೋದು, ಮಾರಾಟ ಮಾಡೋದು, ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಪೂರೈಸಲಿಕ್ಕೆ ರೈತರಿಗೆ ಆಗ್ತಾ ಇಲ್ಲ, ಇಂಥವೆಲ್ಲ ಸಮಸ್ಯೆಗಳು ಇದಾವೆ. ಹಾಗಾಗಿ ವೈಜ್ಞಾನಿಕವಾಗಿ ಇಂಥ ತಳಿನೇ ಇದೇ ರೀತಿ ಇಂಥ ಭೂಮಿಯೊಳಗೆ ಹಿಂಗ ಬೆಳಿಬೇಕು ಹಂಗೇನ್ ರೀತಿ? ಹೌದು, ಈಗ ಏನಾಗುತ್ತೆ ಅದೇ ಒಂದು ತಳಿಯನ್ನು ಬಿಡುಗಡೆ ಮಾಡಿದಾಗ ಅದಕ್ಕೆ ಒಂದು ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ವಿಜ್ಞಾನಿಗಳು ಮಾಡಿರ್ತಾರೆ. ಅಂದ್ರೆ ಬೇರೆ ಬೇರೆ ಹವಾಗುಣದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನು ಬೆಳೆದು ಅದು ಏನು ಯಾವ ಮಟ್ಟದಲ್ಲಿ ಅದು ಇಳುವರಿ ಕೊಡುತ್ತೆ ಅಥವಾ ಅದರದ್ದು ರೋಗ ನಿರೋಧಕ್ಕಾಗಲಿ ಪ್ರತಿಯೊಂದನ್ನು ಟೆಸ್ಟ್ ಮಾಡಿನೇ ಅದು ಒಂದು ತಳಿಯನ್ನು ಬಿಡುಗಡೆ ಮಾಡಿರ್ತಾರೆ. ಆ ಪ್ರಕಾರ ನಮ್ಮ ಕರಾವಳಿ ಭಾಗಕ್ಕೆ ಕೆಲವೊಂದು ತಳಿಗಳನ್ನ ಶಿಫಾರಸು ಮಾಡಿದ್ದಾರೆ, ಹಾಗೆ ಘಟ್ಟದ ಮೇಲ್ಗಡೆ ಕೂಡ ಇನ್ನಿತರ ಬೇರೆ ತಳಿಗಳನ್ನ ಶಿಫಾರಸು ಮಾಡಲಾಗಿದೆ. ಈ ತಳಿಗಳ ಬಗ್ಗೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕರಾವಳಿಯಲ್ಲಿ ಮುಂಚಿನ ದಿನಗಳಲ್ಲಿ ಉಳ್ಳಾಲ ಸಿರೀಸ್ಗಳು ಅಂದ್ರೆ ಉಳ್ಳಾಲ 1, 2, 3 ಈ ತರ ಉಳ್ಳಾಲ ತಳಿಗಳು ಕೂಡ ಸ್ವಲ್ಪ ಪ್ರಚಲಿತವಾಗಿದ್ವು. ಬಟ್ ಈಗ ಏನಾಗಿದೆ ಅಂದ್ರೆ ವೆಂಗುರ್ಲಾ ಅಂತ ಒಂದ್ ತಳಿ, ವೆಂಗುರ್ಲಾ 4 ಇರ್ಬೋದು ಅಥವಾ ವೆಂಗುರ್ಲಾ 7 ಇರ್ಬೋದು, ಇದನ್ನ ತುಂಬಾ ರೈತರು ಬೆಳೀತಾ ಇದಾರೆ. ಯಾಕಂದ್ರೆ ಇಳುವರಿ ಈ ಉಳ್ಳಾಲ ತಳಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಮತ್ತೆ ಆ ಒಂದು ಬೀಜದ ಒಂದು ಸೈಜ್ ಕೂಡ ಜಾಸ್ತಿ ಇರೋದ್ರಿಂದ ವೆಂಗುರ್ಲಾ ಮತ್ತೆ 4 ಮತ್ತೆ 7 ಇವು ಸ್ವಲ್ಪ ಈಗ ಜಾಸ್ತಿ ನಾಟಿ ಆಗ್ತಾ ಇದೆ. ಹಾಗಾಗಿ ಈ ಹಿಂದೆ ಬೆಳೆದಿರ್ತಾರ ರೈತರು, ನೀವು ಹೇಳ್ದಂಗ ಉಳ್ಳಾಲ ತಳಿಗಳನ್ನ ಸೀರೀಸ್ ಅವನ್ನ ಹೆಚ್ಚಾಗಿ ಬೆಳೀತಾ ಇದ್ರು, ಯಾಕಂದ್ರೆ ಅವೈಲಭ್ಯತೆ ಇತ್ತು ಅನ್ನುವಂಥದ್ದು. ಈಗ ನೀವು ಶಿಫಾರಸು ಮಾಡ್ತಾ ಇರೋದು ವೆಂಗೂರ್ಲನ? ಈಗ ನಾವು ಶಿಫಾರಸು ಇದ್ರಲ್ಲಿ ಹೇಳ್ಬೇಕಂದ್ರೆ ಉಳ್ಳಾಲ 1 ಕೂಡ ನಾವು ಶಿಫಾರಸು ಮಾಡ್ತೇವೆ, ಯಾಕಂದ್ರೆ ಕರಾವಳಿ ಭಾಗಕ್ಕೆ ವಿಜ್ಞಾನಿಗಳು ಶಿಫಾರಸು ಮಾಡಿರೋದ್ರಿಂದ ಉಳ್ಳಾಲ 1 ಕೂಡ ಶಿಫಾರಸು ಮಾಡ್ತೀವಿ, ಹಾಗೆ ವೆಂಗೂರ್ಲಾ 7 ಅಥವಾ 4 ಕೂಡ ಶಿಫಾರಸು ಮಾಡ್ತೀವಿ. ಇದರಲ್ಲಿ ಏನು ಬರುತ್ತೆ ಅಂದ್ರೆ ಈ ಸಂಸ್ಕರಣೆ ಮಾಡಬೇಕು, ಹೆಂಗ್ ಜಾಸ್ತಿ ಇರುತ್ತೆ ಆತರ ಅದು ಗ್ರೇಡ್ ಜಾಸ್ತಿ ಇರುತ್ತೆ ಅಷ್ಟೇ ಬಿಟ್ರೆ. ಈಗ ಉಳ್ಳಾಲಗಳಲ್ಲಿ 180 ಅಥವಾ 160 W160 ಗ್ರೇಡ್ಗಳನ್ನ ಮಾಡ್ಲಿಕ್ಕೆ ಆಗಲ್ಲ, ಹಾಗಾಗಿ ವೆಂಗೂರ್ಲಾನ ನಾವು ಸ್ವಲ್ಪ ಜಾಸ್ತಿ ರೆಕಮೆಂಡ್ ಮಾಡ್ತಾ ಇದೀವಿ. ಈಗ ಉಳ್ಳಾಲ 1 ಕೂಡ ಚೆನ್ನಾಗಿರೋ ವೆರೈಟಿ ಅದನ್ನು ಕೂಡ ಹೇಳ್ತೀವಿ, ಯಾಕಂದ್ರೆ ಗಿಡದ ಅವೈಲೇಬಿಲಿಟಿ ಮೇಲೆ ಮಾಡ್ತಾ ಇದಾರೆ. 2 ತಳಿ ಕೂಡ ರೆಕಮೆಂಡ್ ಮಾಡ್ತೀವಿ, ಹಾಗೇನಿಲ್ಲ, 2 ಮಾಡ್ತಾ ಇದೀವಿ. ಇವು ತಳಿ ನೀವೇ ಸಸಿಯನ್ನ ತಯಾರು ಮಾಡಿ ಅಥವಾ ಬೇರೆ ಕಂಪನಿಯವರು ತಯಾರು ಮಾಡಿ ಕೊಡುವಂತದ್ದು ಅಥವಾ ಬೀಜ ಹಾಕುವುದು, ರೈತರು ಏನ್ ಮಾಡಬಹುದು ಇಲ್ಲಿ? ಈಗ ನರ್ಸರಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಈಗ ನಮ್ಮ ಇಲ್ಲಿ ಕುಮಟಾ ಕಚೇರಿಯಲ್ಲಿ ಕಚೇರಿ ನರ್ಸರಿ ಅಂತ ಇದೆ, ಇದರಲ್ಲಿ ನಾವು ಈ ವರ್ಷ ಗೇರು ಕಸಿಗಳನ್ನ ನಾವು ಉತ್ಪಾದನೆ ಮಾಡಿದ್ದೀವಿ. ಇದರಲ್ಲಿ ಏನಾಗಿದೆ ಅಂದ್ರೆ 3 ಮುಖ್ಯ ತಳಿಗಳನ್ನು ಮಾಡಿದ್ವಿ, 1 ಉಳ್ಳಾಲ 1, ಹಾಗೆ ವೆಂಗೂರ್ಲ 4 ಮತ್ತೆ ವೆಂಗೂರ್ಲ 7, 3 ತಳಿಗಳನ್ನು ಕೂಡ ಉತ್ಪಾದನೆ ಮಾಡಿದ್ವಿ. ಈಗ ರೈತರ ಬೇಡಿಕೆ ಅನುಸಾರ ನಾವು ಆ ಗಿಡಗಳನ್ನು ಕೊಟ್ಬಿಟ್ಟು ರೈತರಿಗೆ ನಾಟಿ ಮಾಡಲಿಕ್ಕೆ ನಮ್ಮ ಯೋಜನೆಗಳಲ್ಲಿ ಉಚಿತವಾಗಿ ಕಸಿ ಗಿಡಗಳನ್ನು ಕೊಡ್ತಾ ಇದ್ದೇವೆ. ಈಗ ನೀವು ಕರಾವಳಿಗೆ ಉಳ್ಳಾಲ 1 ಅಂತ ಹೇಳ್ತಾ ಇದ್ರಿ, ಅದನ್ನ ಶಿಫಾರಸು ಮಾಡ್ತೀವಿ, ವೆಂಗೂರ್ಲ ಅದು ಇಲ್ಲಿ ಸರಿ ಬೆಳೆಯಲ್ಲ ಹೇಗೆ? ಇಲ್ಲ, ವೆಂಗೂರ್ಲ 4 ಕೂಡ ಶಿಫಾರಸು ಮಾಡ್ತೇವೆ. ಈಗ ಕೆಲವೊಂದು ರೈತರು ಏನಾಗ್ತಾರೆ, ಅವ್ರು ಉಳ್ಳಾಲ 1 ಕೂಡ ಅವ್ರ ಮುಂಚೆ ಅವ್ರ ಹತ್ರ ಜಮೀನಲ್ಲಿ ಇದ್ದಿರುತ್ತೆ, ಆ ತಳಿಗಳು ಅವರಿಗೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿರುತ್ತೆ, ಅದ್ರ ಬಗ್ಗೆ ಇಷ್ಟ ಇರುತ್ತೆ, ಹಾಗೆ ಕೆಲವರು ಉಳ್ಳಾಲ 1 ವಿಚಾರಿಸಿ ತಗೊಂಡೋಗ್ತಾರೆ. ಇನ್ನು ಉಳ್ಳಾಲ ಇದು ವೆಂಗೂರ್ಲ 4 ಕೂಡ ಕೊಡ್ತಾ ಇದೀವಿ, 2 ಕೂಡ ರೆಕಮೆಂಡೇಶನ್ ಇರೋದ್ರಿಂದ 2 ಕೊಡ್ತೀವಿ, ಅದೇನು ಪ್ರಾಬ್ಲಮ್ ಇಲ್ಲ, 2 ಕೂಡ ರೆಕಮೆಂಡೇಶನ್ ಇದೆ. ಈಗ ಹೊಸದಾಗಿ ರೈತರು ಇಂತ ಒಂದು ಗೇರು ತೋಟವನ್ನ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಅಂತರದಲ್ಲಿ ಹೇಗೆ ನಾಟಿ ಮಾಡೋದು? ಈಗ ನೀವು ಬೇಸಾಯ ಪದ್ಧತಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ಬಿಗಿನಿಂಗ್ ಅಂತ ಒಂದು ಹೇಳ್ಬಿಡ್ತೇನೆ ಹೆಂಗಿರುತ್ತಂದ್ರೆ, ಮೊದಲನೇದಾಗಿ ಒಂದು ತಳಿಗಳ ಒಂದು ಆಯ್ಕೆ, ತಳಿಗಳ ಆಯ್ಕೆಯಲ್ಲಿ ನಾನು ಆಗ್ಲೇ ಹೇಳಿದಂಗೆ ಉಳ್ಳಾಲ 1 ಹಾಗೆ ವೆಂಗೂರ್ಲ 4 ಅಥವಾ 7 ಅಂತ ಹೇಳಿದೀನಿ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಬರುತ್ತೆ ಅಂದ್ರೆ ಗುಂಡಿಗಳಂತ, ಇವಂತ ಜಮೀನು ಸಮತಟ್ಟು ಆಗಿಬಿಟ್ರೆ ಜಮೀನೇನು ಅಲ್ಲಿ ಕಳೆಗಳು ಆತರ ಏನು ಬೆಳೆದಿಲ್ಲ ಅಂದ್ಬಿಟ್ರೆ ನೇರವಾಗಿ ಗುಂಡಿಗಳನ್ನು ತೆಗಿಬಹುದು, ಅಥವಾ ಕಳೆಗಳು ಅಥವಾ ಇನ್ನಿತರ ಕಾಡು ಗಿಡಗಳು ಅಥವಾ ಬೇರೆ ಬೆಳೆದಿರುವಂತ ಗಿಡಗಳಿದ್ರೆ ಮೊದಲು ಅದನ್ನು ಕ್ಲೀನ್ ಮಾಡ್ಕೋಬೇಕು, ಅಂದ್ರೆ ಜಮೀನನ್ನು ಕ್ಲೀನ್ ಮಾಡ್ಕೋಬೇಕು, ಆ ನಂತರ ಸಮತಟ್ಟು ಮಾಡ್ಬೇಕಾದ್ರೆ ಸಮತಟ್ಟು ಕೂಡ ಮಾಡ್ಕೋಬಹುದು. ಮೂರನೇ ಹಂತವಾಗಿ ನಾವು ಗುಂಡಿಗಳನ್ನು ತೆಗಿಲಿಕ್ಕೆ ಹೇಳ್ತೀವಿ. ಗುಂಡಿ ಸೈಜ್ ಏನಿದೆ ಅಂದ್ರೆ ಗುಂಡಿಯ ಒಂದು ಆಳ ಉದ್ದ ಅಗಲ ಹೆಂಗ್ ಬರುತ್ತೆ ಅಂದ್ರೆ 2 ಅಡಿ ಉದ್ದ ಅಗಲ ಮತ್ತೆ ಆಳ, ಈ ಸೈಜ್ ಅನ್ನ ಗುಂಡಿ ತೆಗಿಬೇಕಾಗತ್ತೆ. ಮತ್ತೆ ಅಂತರ ಬಂದ್ಬಿಟ್ರು ನಮ್ಮ ಒಂದು ಗೇರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಒಂದು ಯೋಜನೆಯಲ್ಲಿ ಇರುವಂತೆ ಅಂತರ ಇರುವಂತ 5x5 ಮೀಟರ್. ಈಗ ಸಾಮಾನ್ಯವಾಗಿ 7x7 ಮೀಟರ್ ಅಲ್ಲಿ ರೈತರು ಮಾಡ್ತಾ ಇದ್ರು, ಬಟ್ ನಮ್ಮ ಈ ಒಂದು ಅತಿಸಾಂದ್ರ ಪದ್ಧತಿ ಅಂದ್ರೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಪದ್ಧತಿಯಂತೆ 5x5 ಮೀಟರ್ ಅಲ್ಲಿ ನಾವು ರೈತರಿಗೆ ಗುಂಡಿಗಳನ್ನು ತೆಗಿಲಿಕ್ಕೆ ಗಿಡಗಳನ್ನು ನಾಟಿ ಮಾಡಲಿಕ್ಕೆ ಶಿಫಾರಸು ಮಾಡಿದೀವಿ. ಹಾಗೆ ಗುಂಡಿಯನ್ನು ಆದ ನಂತರ ನೆಕ್ಸ್ಟ್ ಅಂದ್ರೆ ರೀಫಿಲ್ಲಿಂಗ್ ಅಂತ ಹೇಳ್ತೀವಿ, ಒಂದು ಗುಂಡಿ ತೆಗೆದಂತ ಟಾಪ್ ಸಾಯಿಲ್ ಅಂದ್ರೆ ಮೇಲ್ಮಣ್ಣು ಮತ್ತೆ ಸ್ವಲ್ಪ ಮರಳು ಆತರ ಮಣ್ಣು ಮತ್ತೆ ಸಗಣಿ ಗೊಬ್ಬರ ಅಥವಾ ಬೇರೆ ಯಾವ್ದು ಸಾವಯವ ಗೊಬ್ಬರ ಇವಷ್ಟು ಮಿಶ್ರಣ ಮಾಡಿ 90% ಭಾಗವನ್ನು ಗುಂಡಿಯನ್ನು ಮತ್ತೆ ಮುಚ್ಚಬೇಕು. ಇದು ಯಾಕಂದ್ರೆ ನಾವು 2 ಆಳದಲ್ಲಿ ಗಿಡಗಳನ್ನ ನಾಟಿ ಮಾಡಿದ್ರೆ ನಮ್ಮಲ್ಲಿ ಮಳೆ ಹೆಚ್ಚು ಬೀಳೋ ಪ್ರದೇಶ ಆಗಿರೋದ್ರಿಂದ ವಾರಗಟ್ಟಲೆ ಮಳೆ ಬೀಳೋದ್ರಿಂದ ಗುಂಡಿಯಲ್ಲಿ ನೀರು ನೆತ್ಬಿಟ್ಟು ಗಿಡಗಳನ್ನು ಕೊಳೆ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ 90% ಅಂದ್ರೆ 2 ಫೀಟ್ ನೀವು ಹೊಂಡ ತೆಗಿದ್ರೆ ಗುಂಡಿ ತೆಗಿದ್ರೆ 1.75 ಅಡಿಯಷ್ಟು ಮತ್ತೆ ಹೊಂಡವನ್ನು ಮುಚ್ಚಬೇಕು. ನಾವು ಗುಂಡಿ ತೆಗೆಯುವ ಉದ್ದೇಶ ಅಂದ್ರೆ ಅಲ್ಲಿ ಆ ಭಾಗದ ಹೊಸ ಗಿಡದ ಬೇರುಗಳನ್ನು ಹೋಗುವಂತ ಭಾಗದಲ್ಲಿ ಮಣ್ಣು ತುಂಬಾ ಸಡಿಲವಾಗಿರಬೇಕು, ಹಾಗಾಗಿ ಮರಳು ಮತ್ತೆ ಗೊಬ್ಬರನ್ನು ಮಿಶ್ರಣ ಮಾಡಿ ಅದನ್ನ ಮರುಪೂರ್ತಿ ಮಾಡಬೇಕು, ಅಂದ್ರೆ ರೀಫಿಲ್ಲಿಂಗ್ ಮಾಡಬೇಕು ಗುಂಡಿಗಳನ್ನ. ಗುಂಡಿಗಳನ್ನ ರೀಫಿಲ್ಲಿಂಗ್ ಆದ ನಂತರ ನಾವು ಆಗಲೇ ಆಯ್ಕೆ ಮಾಡಿರುವಂತಹ ಯಾವುದೇ ತಳಿಗಳನ್ನಾದ್ರೂ ಕೂಡ ಆ ಮಧ್ಯದಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಹಾಕಿರ್ತಾರೆ ನರ್ಸರಿಗಳಲ್ಲಿ, ಆ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಏನ್ ಮಣ್ಣಿರುತ್ತೆ ಆ ಲೆವೆಲ್ಗೆ ನಾವು ಗಿಡಗಳನ್ನು ನಾಟಿ ಮಾಡಿ ಮಣ್ಣು ಮುಚ್ಚಬೇಕಾಗತ್ತೆ. ಇದು ನಾಟಿಯ ಒಂದು ಮೊದಲನೇ ಹಂತ. ಹಾಗೆ ನೆಕ್ಸ್ಟ್ ಅದು ನಾಟಿ ಆದ್ಮೇಲೆ ಅದಕ್ಕೆ ನಾವು ಕಸಿ ಕಟ್ಟಬೇಕಿದ್ರೆ ಪ್ಲಾಸ್ಟಿಕ್ ಟೇಪ್ ಅನ್ನು ಹಾಕಿರ್ತೀವಿ, ಅದನ್ನು ಕೂಡ ನಿಭಿಸಬೇಕಾಗತ್ತೆ. ಅದನ್ನ ತೆಗೆಯುವ ಟೈಮ್ ಅಂದ್ರೆ ಈಗ ಸಾಮಾನ್ಯವಾಗಿ ಹೊಸ ಚಿಗುರು ಬಂದಿರುತ್ತೆ, ಈ ನೀವು July 1st ಆಗಸ್ಟ್ 1st ತನಕ ನಾಟಿ ಮಾಡಬಹುದು. ಅದಾದ ನಂತರ 1.5 ತಿಂಗಳ ಸೆಪ್ಟೆಂಬರ್ ನಂತರ ಅದೇನಾಗುತ್ತೆ ಚಿಗುರುಗಳು ಬಂದ ನಂತರ ಆ ಪ್ಲಾಸ್ಟಿಕ್ ಅನ್ನು ನಾವು ತೆಗಿಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಕಾಂಡದ ಬೆಳವಣಿಗೆ ಆಗದಿರೋದ್ರಿಂದ ಆ ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ಗಿಡಕ್ಕೆ ಏನು ಹಾನಿ ಆಗದಿರತ್ತಂತ ಅದನ್ನ ಪ್ಲಾಸ್ಟಿಕ್ ಅನ್ನು ತೆಗಿಬೇಕು. ಇದು ಏನು ಗಿಡಗಳ ನಾಟಿ ಬಗ್ಗೆ ಅಥವಾ ನಿರ್ವಹಣೆ ಆಯ್ತು. ಈಗ ಪೋಷಕಾಂಶ ನಿರ್ವಹಣೆ ಅದು ಮುಖ್ಯವಾಗಿರ್ತದೆ. ನಾವು ಗಿಡ ನಾಟಿ ಮಾಡಬೇಕಿದ್ರೆ ಏನು ಗೊಬ್ಬರ ಸಾವಯವ ಗೊಬ್ಬರ ಹಾಕ್ಬೇಕಂತ ಹೇಳಿರ್ತೀವಿ, ಸಾವಯವ ಗೊಬ್ಬರ ಮತ್ತೆ ಮರಳನ್ನ, ಅದು ನಾಟಿ ಮಾಡೋ ಟೈಮಲ್ಲಿ. ಮತ್ತೆ ಒಂದೂವರೆ ತಿಂಗಳ ಅಂದ್ರೆ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಟೈಮಲ್ಲಿ ನೀವು ಉಳಿದ ಗೊಬ್ಬರ ಅಂದ್ರೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಉದಾಹರಣೆಗೆ DAP ಹಾಕಬಹುದು. DAP ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಸಿಗುತ್ತೆ ಗಿಡಕ್ಕೆ. ಈಗ ಪ್ರಾಥಮಿಕ ಹಂತದಲ್ಲಿ ಗಿಡಗಳಿಗೆ ಅವೆರಡೇ ಪೋಷಕಾಂಶ ತುಂಬಾ ಅವಶ್ಯವಾಗಿರೋದ್ರಿಂದ DAP ಕೊಡಬೇಕು. DAP ಒಂದು ಸಾಧಾರಣ 100 ಗ್ರಾಮ್ ಆಗಿ ಅಥವಾ 50-100 ಗ್ರಾಮ್ಸ್ ಅನ್ನ ಒಂದು ಪ್ರತಿ ಗಿಡಕ್ಕೆ, ಚಿಕ್ಕ ಗಿಡ ಇರೋದ್ರಿಂದ ತುಂಬಾ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು, ಟಾಕ್ಸಿಕ್ ಆಗ್ಬಿಡುತ್ತೆ ಅದನ್ನು. ಹಾಗಾಗಿ ಅದಷ್ಟನ್ನ ಫಸ್ಟ್ ಇಯರ್ ಸೆಪ್ಟೆಂಬರ್ ಸೆಕೆಂಡ್ ಥರ್ಡ್ ವೀಕ್ ಅಲ್ಲಿ ಕೊಟ್ಬಿಟ್ರೆ ಸಾಕಾಗತ್ತೆ. ಆ ವರ್ಷ ನಿರ್ವಹಣೆ ಗೊಬ್ಬರ ನಿರ್ವಹಣೆ ಸಾಕಾಗತ್ತೆ. ಇನ್ನು ಉಳಿದಂತೆ ಮುಂದಿನ ವರ್ಷದಲ್ಲಿ ನೆಕ್ಸ್ಟ್ ಮಳೆಗಾಲ ಬರೋ ಟೈಮಲ್ಲಿ ಮತ್ತೆ ಸೆಕೆಂಡ್ ಇಯರ್ ಫರ್ಟಿಲೈಸರ್ ಮೇಂಟೆನೆನ್ಸ್ ಇರುತ್ತೆ. ಇದು ಮೊದಲನೇ ವರ್ಷಕ್ಕೆ ಎಷ್ಟು ಸಾಕಾಗತ್ತೆ ನೀರು ಅದೆಲ್ಲ? ನೀರು ಸಾಮಾನ್ಯ ಮಳೆ ಬೀಳೋದೊಂದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಇವನ್ ಎಂಡ್ ತನಕ ಮಳೆ ಬರುತ್ತೆ, ಅಲ್ಲಿ ತನಕ ಇನ್ನು ಅದಕ್ಕೆ ನೀರು ಬೇಕಾಗಿಲ್ಲ. ಈಗ ಮೊದಲನೇ 3 ವರ್ಷ ಒಂದು ಸ್ವಲ್ಪ ಪ್ರೊಟೆಕ್ಟೆಡ್ ಇರಿಗೇಷನ್ ಕೊಡಬೇಕಾಗುತ್ತೆ, ಅದಕ್ಕೆ ನಾವು ನೀರಾವರಿಯಿಂದ ಮಾಡಬೇಕಾಗಿರುತ್ತೆ. ಹಾಗಾಗಿ ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ ಇದಕ್ಕೆ ನೀರಾವರಿ ಕೊಡಬೇಕಾಗತ್ತೆ. ಈಗ ನಮ್ಮ ಹೊಸ ತಾಂತ್ರಿಕತೆ ಅನುಸಾರ ಗೇರು ಅತಿಸಾಂದ್ರ ಪದ್ಧತಿ ಅಂದರೆ ಅದಕ್ಕೆ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಪ್ರತಿ ಈಲ್ಡಲ್ಲಾಗಲಿ ಇಳುವರಿ ಅಥವಾ ಪ್ರತಿಯೊಂದು ಬೆಳವಣಿಗೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣಬಹುದು, ಹಾಗೂ ಜಾಸ್ತಿ ಇಳುವರಿಯನ್ನು ಪಡಬಹುದು. ಹನಿ ನೀರಾವರಿ ಸಿಸ್ಟಮ್ ಅನ್ನು ಹಾಕೊಂಡ್ಬಿಟ್ರೆ ಅದನ್ನು ಯಾವತ್ತು ನಾವು ಮಳೆ ಕಡಿಮೆ ಆಗುತ್ತೆ ಅಥವಾ ಬೇಸಿಗೆಯಲ್ಲಿ ಅದರ ಮುಖಾಂತರ ನಾವು ನೀರಾವರಿ ಕೊಡಬಹುದು. ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ಒಂದು ಉಪಯೋಗ ಅಂದ್ರೆ ರೈತರಿಗೆ ಅದು ಒಂದ್ ಸಲ ಇನ್ವೆಸ್ಟ್ಮೆಂಟ್ ನೀರಾವರಿ ಅಂದ್ಕೊಳ್ಳೇನೆ, ಬಟ್ ಇಳುವರಿ ಏನಾಗುತ್ತೆ ಡಬಲ್ ಆಗುತ್ತೆ ಆಲ್ಮೋಸ್ಟ್. ಅದು ಹನಿ ನೀರಾವರಿ ಯಾಕೆಂದ್ರೆ ನಾವು ಬರೀ ಮಳೆ ಆಶ್ರಿತ ಆಗಿ ಗೇರನ್ನ ಬೆಳೆಯೋದಕ್ಕಿಂತ ನೀರಾವರಿ ಕೊಟ್ಟು ಗೇರನ್ನ ಬೆಳೆಯೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಹನಿ ನೀರಾವರಿಯಿಂದ ರೈತರು ಅಳವಡಿಸಿಕೊಂಡ್ರೆ ಲಾಭದಾಯಕವಾಗಿರುತ್ತೆ. ಮತ್ತೆ ಪೌಷ್ಟಿಕಾಂಶ ಹೇಳಿದ್ರಲ್ಲ, ನಾವು ನಾಟಿ ಮಾಡಿ ಒಂದ್ ಸ್ವಲ್ಪ ದಿನ ಈ ಪೋಷಕಾಂಶಗಳಂದ್ರೆ ರಾಸಾಯನಿಕ ಪೋಷಕಾಂಶ ಯಾವ್ಯಾವ ಮೂಲ ಸಿಗುತ್ತೆ ಅವನ್ನೆಲ್ಲನೂ ಕೊಡ್ತಾ ಇರಬೇಕು. ಎಷ್ಟು ವರ್ಷ ತನಕ ಕೊಡೋದು, ಜೀವನ ಪರ್ಯಂತ ಕೊಡ್ತಾ ಇರೋದು ಹೇಗೆ? ಹೌದು, ಈ ಪೋಷಕಾಂಶ ಪ್ರತಿಯೊಂದು ಗಿಡಕ್ಕೂ ಹಾಗೇನೆ. ಈಗ ನಾವೇನು ಇಳುವರಿ ತಗೊಳ್ತಿದ್ದೀವಿ ಅಂದ್ಮೇಲೆ ಅದಕ್ಕೆ ಆ ಮಣ್ಣಿಗೆ ಆ ಗಿಡಕ್ಕೆ ಅಷ್ಟು ಪೋಷಕಾಂಶ ಕೊಡಲೇಬೇಕಾಗತ್ತೆ. ಆ ಒಂದು ಆಧಾರದಲ್ಲಿ ಅವರು ನಮಗೆ ಇಳುವರಿಯನ್ನು ಕೊಡೋದು ಗಿಡ. ಈಗ ಪ್ರತಿ ವರ್ಷನೂ ಕೊಡಬೇಕಾಗತ್ತೆ ಗಿಡಕ್ಕೆ, ಯಾವುದೇ ಗಿಡ ಆಗ್ಲಿ, ಗೇರು ಅಂತಲ್ಲ, ಪ್ರತಿಯೊಂದು ಗಿಡಕ್ಕೂ ಪ್ರತಿ ವರ್ಷ ನಾವು ಏನು ಪೋಷಕಾಂಶ ನಿರ್ವಹಣೆ ಮಾಡಲೇಬೇಕು. ಆವಾಗಲೇ ನಮಗೆ ಅದೇನು ನಾವು ನಿರೀಕ್ಷಿತ ಆದಾಯನ ಪಡೀಲಿಕ್ಕೆ ಸಾಧ್ಯ ಇದೆ. ಈ ಹೈ ಡೆನ್ಸಿಟಿ ಒಂದು ಪದ್ಧತಿ ಹೇಳಿದ್ರೆ ಇನ್ನೊಂದು ನಾರ್ಮಲ್ ಆಗಿರುವಂತಹ ಪದ್ಧತಿ ಯಾವ್ದು ಒಳ್ಳೇದು? ಹೈ ಡೆನ್ಸಿಟಿನ ಒಳ್ಳೇದು. ಈಗ ಏನಾಗಿದೆ, ಯುನಿಟ್ ಏರಿಯಾ ಅಂದ್ರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಇಳುವರಿ ಮತ್ತೆ ಜಾಸ್ತಿ ಆದಾಯ ಪಡೀಲಿಕ್ಕೆ ಯಾವುದೇ ರೈತರು ಅದನ್ನ ಬಯಸ್ತಾರೆ. ಹಾಗಾಗಿ ಅತಿಸಾಂದ್ರ ಪದ್ಧತಿಯಲ್ಲಿ ಮಾಡಿದ್ರೆ ನಮ್ದು ಏನು ರೆಗ್ಯುಲರ್ ಟ್ರೆಡಿಷನಲ್ ಮೆಥಡ್ ಕ್ಕಿಂತನೂ ಇದು ಲಾಭದಾಯಕವಾಗಿರುತ್ತೆ, ಹಾಗೂ ಜಾಸ್ತಿ ಇಳುವರಿ ಕೊಡುವಂತ ಪದ್ಧತಿ ಆಗಿರುತ್ತೆ. ಅತಿಸಾಂದ್ರ ಪದ್ಧತಿಯನ್ನೇ ನಾವು ಶಿಫಾರಸು ಮಾಡ್ತಾ ಇದೇವೆ ಈಗ. ಅಂದ್ರೆ ಸಾಂಪ್ರದಾಯ ಪದ್ಧತಿ ಒಳಗೆ ಅದಕ್ಕೆ ಬೇಕಾದಂತ ಅಂತರ ಬೇರಿನ ಸ್ಪರ್ಧೆ, ಪೋಷಕಾಂಶಗಳ ಸ್ಪರ್ಧೆ, ಅವು ಏನೇನೇನೋ ಹೇಳ್ತಿದ್ರು, ಹಂಗಾಗಿ ಅಂತ ಒಂದು ಸಮಸ್ಯೆ ಇಲ್ಲ. ಇಲ್ಲ, ಇದರಲ್ಲಿ ನಾವು ಹನಿ ನೀರಾವರಿ ಮಾಡೋದ್ರಿಂದ ರಸಾವರಿ ಪದ್ಧತಿ ಅಂತ ಹೇಳ್ತೀವಿ. ಆ ಹನಿ ನೀರಾವರಿಯಲ್ಲಿ ಏನು ನಾವು ಪರಿಕರಗಳು ಇರ್ತವೆ, ಫಿಲ್ಟರ್ ಇರಲಿ ಅಥವಾ ಎಮಿಟರ್ಸ್ ಇರಲಿ, ಅದ್ರ ಮುಖಾಂತರ ನಾವು ಪೋಷಕಾಂಶಗಳನ್ನು ಗಿಡಗಳಿಗೆ ಕೊಡಬಹುದು. ಹಾಗಾಗಿ ಪೋಷಕಾಂಶದ ಕೊರತೆ ಅಥವಾ ಕಾಂಪಿಟೇಷನ್ ಅಂತ ಹೇಳಿದ್ರಲ್ಲ, ಸ್ಪರ್ಧೆ ಅಂತ ಹೇಳಿದ್ರಲ್ಲ, ಅದು ಈ ಸಾಮಾನ್ಯ ಆಗೋದಿಲ್ಲ ಇದರಲ್ಲಿ. ಯಾಕೆ ಒಂದೇ ಬೆಳೆ ಇರೋದ್ರಿಂದ, ಸಿಂಗಲ್ ಕ್ರಾಪ್ ಆಗಿರೋದ್ರಿಂದ ಪೋಷಕಾಂಶದ ಸ್ಪರ್ಧೆಯಲ್ಲಿ ಏರ್ಪಡಲಿಕ್ಕೆ ಸಾಧ್ಯ ಇಲ್ಲ. ಸಾಲಿನಿಂದ ಸಾಲಿಗೂ 6 ಫೀಟ್, ಗಿಡದಿಂದ ಗಿಡಕ್ಕೂ ಅಷ್ಟೇ. ಹೌದು, 5x5 ಅಡಿ ಅಂದ್ಬಿಟ್ರೆ ಅದೇ ತರನೇ ಗಿಡದಿಂದ ಗಿಡಗೆ 5 ಮೀಟರ್ ಇರ್ತದೆ, ಮತ್ತೆ ಸಾಲಿನಿಂದ ಸಾಲಕ್ಕೂ ಕೂಡ 5 ಮೀಟರ್, ಅಂದ್ರೆ 5x5 ಮೀಟರ್ ಸ್ಪೇಸಿಂಗ್ ಅಂತ ಹೇಳ್ತೀವಿ. ಆ ಪ್ರಕಾರದಲ್ಲಿ ನಮ್ಮ 1 ಹೆಕ್ಟೇರ್ಗೆ 277 ಗಿಡ ನಾಟಿ ಮಾಡಬಹುದು. 5x5 ಮೀಟರ್ ಅಲ್ಲಿ 277 ಪ್ಲಾಂಟ್ಸ್ ಒಂದ್ ಪ್ರತಿ ಹೆಕ್ಟೇರ್ಗೆ ನಾಟಿ ಮಾಡ್ಲಿಕ್ಕೆ ಅವಕಾಶ ಇದೆ, ಅಂದ್ರೆ 1 ಎಕರೆಗೆ 110 ಗಿಡಗಳನ್ನು ನಾಟಿ ಮಾಡಬಹುದು. ಹಾಗಾಗಿ ಇಲ್ಲಿ ಹೈ ಡೆನ್ಸಿಟಿ ಇರೋದ್ರಿಂದ, ಹತ್ತತ್ತಿಗೆ ಇರೋದ್ರಿಂದ ಕಳೆಗಳು ಕಡಿಮೆ ಕಳೆಗಳಿಗೂ ಅಂದ್ರೆ ಮೆಟ್ಲಲ್ಲಿ ಮತ್ತೆ ಜಾಗ ಇರುತ್ತೆ, ಕಳೆಗಳು ಬರ್ತದೆ, ಮತ್ತೆ ಅದಕ್ಕೆ ನಾವು ಬೇರೆ ತರಕಾರಿ ಬೆಳೆಗಳನ್ನ ಹಾಕೋಬಹುದು. ಅಂದ್ರೆ ಇನಿಷಿಯಲ್ 3-5 ಇಯರ್ಸ್, ಯಾಕಂದ್ರೆ ಅಲ್ಲಿ ಆ ಗಿಡಗಳ ಒಂದು ಕೆನೋಪಿ ಅಥವಾ ಎಲೆ ಅಂತ ಹೇಳ್ತೀವಿ ಅಷ್ಟು ಹಬ್ಬಿರಲ್ಲ, ಇನ್ನು ಸೂರ್ಯನ ಬೆಳಕು ಕೂಡ ಜಮೀನಿಗೆ ಬರ್ತಿರೋದ್ರಿಂದ ಅಲ್ಲಿ ನಾವು ಬೇರೆ ತರಕಾರಿಗಳನ್ನ ಹಾಕೊಂಡ್ಬಿಟ್ರೆ ಕಳೆಗಳ ನಿಯಂತ್ರಣ ಮಾಡಬಹುದು. ಹೈ ಡೆನ್ಸಿಟಿಯಲ್ಲಿ ಕಳೆ ನಿರ್ವಹಣೆ ಒಂದೇ ಅಲ್ಲ, ಕಳೆ ನಿರ್ವಹಣೆ ಮೇನ್ ಮುಖ್ಯವಾದ ಉದ್ದೇಶ ಇರಲ್ಲ ಅಲ್ಲಿ. ಅಲ್ಲಿ ನಾವು ಅತಿ ಹೆಚ್ಚು ಗಿಡಗಳನ್ನು ನಾಟಿ ಮಾಡಿ ಅತಿ ಹೆಚ್ಚು ಇಳುವರಿ ಪಡೆಯುವಂತದ್ದು ಅದ್ರ ಮುಖ್ಯ ಉದ್ದೇಶ. ಕಳೆ ನಿರ್ವಹಣೆಗೆ ನಾವು ಬೇರೆ ತರಕಾರಿ ಬೆಳೆಗಳನ್ನು, ಕಳೆ ಒಂದು ಸಮಸ್ಯೆ ಅಲ್ಲ ಬೆಳೆಗೆ, ಕಳೆ ಅಂದ್ರೆ ನಮ್ಮ ಒಂದು ರೂಟ್ ಝೋನ್ ಅಂತ ಹೇಳ್ತೀವಿ ಗಿಡದ ಒಂದು ಬೇರಿನ ಸುತ್ತಮುತ್ತಲಿನ, ಅವಷ್ಟನ್ನು ನಾವು ಕಳೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಸಾಕು, ಇನ್ನು ಸಮಸ್ಯೆ ಆಗಲ್ಲ, ಕಳೆ ಏನು ಸಮಸ್ಯೆ ಬರಲ್ಲ ಅಲ್ಲಿ. ನೀರಾವರಿ ಅಲ್ಲದ ಪ್ರದೇಶದೊಳಗೆ ಬೆಳಿಬಹುದು? ಬೆಳಿಬಹುದು, ಏನು ಆದ್ರೆ ನಾನು ಹೇಳಿದಂಗೆ 1st ವರ್ಷದಿಂದ 3ನೇ ವರ್ಷ ತನಕ ಸ್ವಲ್ಪ ಗಿಡಗಳು ಸಣ್ಣ ಇರೋದ್ರಿಂದ ಅದರ ಒಂದು ರೂಟ್ ಸಿಸ್ಟಮ್ ಅಥವಾ ಬೇರುಗಳು ಬೆಳವಣಿಗೆ ಆಗದಿರೋದ್ರಿಂದ ನಾವು ಸಮ್ಮರ್ ಅಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರನ್ನು ಕೊಡಬೇಕಾಗ್ತದೆ. ಈಗ ಇತ್ತೀಚಿನ ದಿನಗಳಂತೂ ತುಂಬಾ ತಿಂಗಳಿಗಟ್ಟಲೆ ಮಳೆನೇ ಇರಲ್ಲ, ಮತ್ತೆ ಟೆಂಪರೇಚರ್ ತುಂಬಾ ಹೈ ಇರೋದ್ರಿಂದ ಗಿಡಗಳಿಗೆ ಸ್ವಲ್ಪ ನೀರು ಫಸ್ಟ್ 3 ವರ್ಷ ಕೊಡಬೇಕಾಗತ್ತೆ. ಆ ನಂತರ ಅದು ಮಳೆಯಾಶ್ರಿತ ಹೋಗಿ ಬೆಳೆಯುತ್ತೆ, ಬಟ್ ಅಲ್ಲಿ ಇಳುವರಿ ಇದಕ್ಕಿಂತನೂ ಅರ್ಧದಷ್ಟು ಇರುತ್ತೆ. ಹಾಗಾಗಿ ಲಾಭದಾಯಕವಾಗಿ ಬೆಳಿಬೇಕಂದ್ರೆ ನೀರಾವರಿ ಕೊಡಲೇಬೇಕು. ಅಲ್ಲಿ ಚಾಟ್ನಿ ಮಾಡೋದು ಅಂದ್ರೆ ಕಟಿಂಗ್ ಪ್ರೂನಿಂಗ್ ಅಂತೀವಲ್ಲ ಇವನ್ನೆಲ್ಲ. ಪ್ರೂನಿಂಗ್ ಹೈ ಡೆನ್ಸಿಟಿಯಲ್ಲಿ ಮುಖ್ಯವಾದ ಒಂದು ಪದ್ಧತಿ. ಆ ಪದ್ಧತಿಯಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಅಂದ್ರೆ ಪ್ರೂನಿಂಗ್. ಪ್ರೂನಿಂಗ್ ಅಂದ್ರೆ ಪ್ರೂನಿಂಗ್ ಅಂಡ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಟ್ರೈನಿಂಗ್ ಅಂದ್ರೆ ಬಿಗಿನಿಂಗ್ ಅಂದ್ರೆ ಮುಂಚಿನ 2-3 ವರ್ಷದಲ್ಲಿ ಅದಕ್ಕೆ ಒಂದು ಶೇಪ್ ಅಂತ ಕೊಡುವಂತ, ಬೆಳೆಯಲಿಕ್ಕೆ ಒಂದು ಆಕಾರವನ್ನು ಕೊಡುವಂತದ್ದು, ಅದಕ್ಕೆ ಟ್ರೈನಿಂಗ್ ಅಂತ ಹೇಳ್ತೀವಿ. ಮತ್ತೆ ಪ್ರೂನಿಂಗ್ ಅಂದ್ರೆ ಅದು ಪ್ರತಿ ವರ್ಷ ಇರುತ್ತೆ. ಅನವಶ್ಯಕ ಕೊಂಬೆಗಳನ್ನ ಅವನ್ನ ಅಥವಾ ನೆಲದಲ್ಲಿ ಹೋಗಿರುವಂತಹ ಕೊಂಬೆಗಳನ್ನ ಪ್ರತಿಯೊಂದನ್ನು ಕೂಡ ತೆಗೆಯುವ ಅಥವಾ ರೋಗ ಹುಳ ಬಾಧಿತ ಕೊಂಬೆಗಳನ್ನ ಅವೆಲ್ಲ ತೆಗೆಯುವಂತ ಪದ್ಧತಿಗೆ ಪ್ರೂನಿಂಗ್ ಅಂತ ಹೇಳ್ತೀವಿ. ಅತಿ ಸಾಂದ್ರ ಅಥವಾ ಹೈ ಡೆನ್ಸಿಟಿಯಲ್ಲಿ ಮಾಡಿದ್ರೆ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ನಿರಂತರವಾಗಿ ಮಾಡಲೇಬೇಕು. ಮತ್ತೆ ಸಸ್ಯ ಸಂರಕ್ಷಣೆ ಏನಾದರೂ? ಸಸ್ಯ ಸಂರಕ್ಷಣೆಯಲ್ಲಿ ನಮ್ಮಲ್ಲಿ ಗೇರುಗೆ ಮುಖ್ಯವಾದ ಕೀಟ ಅಂದ್ರೆ ಒಂದು ಕಾಂಡ ಕೊರೆಯುವ ಹುಳ ಒಂದು ಬರುತ್ತದೆ, ಹಾಗೆ ಅದು ಬಿಟ್ಟರೆ ಟೀ ಮಾಸ್ಕಿಟೋ ಬಗ್ ಅಂತ, ಟೀ ಸೊಳ್ಳೆ ಅಂತ ಹೇಳ್ತೀವಿ. ಎರಡು ಪ್ರಮುಖವಾದ ಇಲ್ಲಿ ಗೇರು ಬೆಳೆಗೆ ಕೀಟಗಳು. ಇವೆರಡನ್ನು ನಿರ್ವಹಣೆ ಮಾಡಿಕೊಂಡಿದ್ರೆ ನಾವು ಗೇರನ್ನು ಲಾಭದಾಯಕವಾಗಿ ಬೆಳೆಯಬಹುದು ಇಲ್ಲಿ. ಮತ್ತೆ ಇದು ಕೆಲವೊಂದಷ್ಟು ರೈತರು ಮಧ್ಯೆ ನಮ್ಗೆ ಅಂತಿಂತ ಬೆಳೆ ಬೆಳಿಲಿಕ್ಕೆ ಬೇಕು, ಇದನ್ನ ದಂಡಿಗೆ ಅಷ್ಟೇ ಹಾಕೋಣ ಅಂತೇಳಿ ಅಂತಿರ್ತಾರೆ. ಅದು ಸರಿಯಾ? ಅಲ್ಲಿ ಏನಾಗುತ್ತೆ, ಅದು ಕಮರ್ಷಿಯಲ್ ಪ್ಲಾಟ್ ಆಗಲ್ಲ, ಬ್ಲಾಕ್ ಪ್ಲಾಂಟೇಷನ್ ಆಗಲ್ಲ. ಬಾರ್ಡರ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಬೆಳೆಗಳನ್ನು ಹಾಕೋಬಹುದು. ಬಿಟ್ರೆ ಗೇರನ್ನು ಅವರು ಕಮರ್ಷಿಯಲ್ ದೃಷ್ಟಿಯಿಂದ ಮಾಡ್ಲಿಕ್ಕೆ ಅದು ಆಗೋದಿಲ್ಲ. ಯಾಕಂದ್ರೆ ಒಂದಿಷ್ಟು ಇಳುವರಿ ಬಂದ್ರೆ ಅಷ್ಟು, ನಮ್ಮ ಹತ್ರ ಬೆಳೆ ಇದ್ರೆ ಮಾತ್ರ ನಾವು ಮಾರ್ಕೆಟ್ ಅಲ್ಲಿ ಅದನ್ನ ನಮ್ಗೆ ಬೇಕಾಗದ ಅಂತ ದರದಲ್ಲಿ ಕೇಳ್ಬೋದು. ಕಡಿಮೆ ಬೆಳೆ ಇದ್ಬಿಟ್ರೆ ಅದಕ್ಕೆ ನಮ್ಗೆ ದರಗಳು ಸಿಗಲ್ಲ, ಅಥವಾ ನಾವು ಬೇರೆ ಒಂದು ಮಾರುಕಟ್ಟೆಗೆ ತಗೊಂಡು ಹೋಗ್ಲಿಕ್ಕೆ ನಮ್ಗೆ ಅದು ಪೂರೈಸುವುದಿಲ್ಲ. ಹಾಗಾಗಿ ಲಾಭದಾಯಕವಾಗಿ ಬೆಳೆಯಬೇಕಂದ್ರೆ 5x5 ಮೀಟರ್ದಲ್ಲಿ ಬ್ಲಾಕ್ ಪ್ಲಾಂಟೇಷನ್ ಅಂದ್ರೆ ಇಡೀ ಜಮೀನಿನಲ್ಲಿ ಹಾಕುವುದೇ ಲಾಭದಾಯಕವಿರುತ್ತದೆ. ಆ ಸೈಡಿಗೆ ಹಾಕುವಂತ ನೀವು ಹೇಳಿದಂಗೆ ಬಾರ್ಡರ್ ಅಲ್ಲಿ ಹಾಕಿದ್ರೆ ನಮ್ಗೆ ಒಂದು ಗಿಡಕ್ಕೆ ಒಂದಿಷ್ಟು ಇಳುವರಿ ಅಂತ ಸಿಗಬಹುದು, ಬಟ್ ಎಕರೆ ಲೆಕ್ಕದಲ್ಲಿ ಹೋಗಿ ನೋಡಿದ್ರೆ ಅದನ್ನ ಲಾಭದಾಯಕವಾಗಿರೋದಿಲ್ಲ. ಅದನ್ನ ಖರ್ಚು ವೆಚ್ಚ ನೋಡ್ಕೊಂಡಾಗ ಇಲ್ಲಿ ಆಳು ಕಾಳಂದು ಅದೆಲ್ಲ ನಮ್ಗೆ ಜಾಸ್ತಿ ಇರುತ್ತೆ ಬೇರೆ ಗಿಡಗಳಿಗೆ. ನಾವು ಅದು ಈಗ ನಮ್ಮಲ್ಲಿ ಮುಖ್ಯವಾದ ಬೆಳೆ ಅಂದ್ರೆ ಅಡಿಕೆ. ಇಲ್ಲಿ ನಮ್ಮ ಕರಾವಳಿ ಅಥವಾ ಮಲೆನಾಡು ಬಗ್ಗೆ ಅಡಿಕೆ ಮುಖ್ಯವಾದ ಬೆಳೆ, ಮತ್ತೆ ಕರಾವಳಿ ತೆಂಗು ಕೂಡ ಮುಖ್ಯವಾದ ಬೆಳೆ ಇರ್ತದೆ. ಈಗ ಅಡಿಕೆ ಅಥವಾ ತೆಂಗಿಗೆ ನಾವು ಅದನ್ನ ಹೋಲಿಸ್ಲಿಕ್ಕೆ ಹೋದ್ರೆ ಗೇರಲ್ಲಿ ನಿರ್ವಹಣೆ ವೆಚ್ಚ ಬಹಳ ಕಡಿಮೆ. ನಾನು ಮೊದಲೇ ಹೇಳಿದಂಗೆ ಗೇರಲ್ಲಿ ನಿರ್ವಹಣೆ ವೆಚ್ಚ ತುಂಬಾ ಕಡಿಮೆ ಇರುತ್ತೆ. ಈಗ ರೋಗ ಅಥವಾ ಕೀಟಗಳು ಅಷ್ಟೊಂದು ಬಾಧಿತ ಇಲ್ಲ. ಈಗ ಅಡಿಕೆಗೆ ಕೊಳೆ ರೋಗ ಬರಬಹುದು ಅಥವಾ ತೆಂಗು ನುಸಿಪೀಡೆ, ಇವಕ್ಕೆಲ್ಲ ನಾವು ಅದನ್ನ ಹೋಲಿಕೆ ಮಾಡ್ಲಿಕ್ಕೆ ಹೋದ್ರೆ ಗೇರಲ್ಲಿ ನಿರ್ವಹಣೆ ವೆಚ್ಚ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಆದಾಯದಲ್ಲಿ ನಮಗೆ ಖರ್ಚು ಕಡಿಮೆ ಆದಾಗ ಖಂಡಿತವಾಗಿ ಅದರಲ್ಲಿ ನಿವ್ವಳ ಆದಾಯ ಜಾಸ್ತಿ ಆಗಿ ಆಗತ್ತೆ ರೈತರಿಗೆ. ಎಷ್ಟು ಬರಬಹುದು ಅಂದ್ರೆ ಅಂದಾಜು? ಅಂದಾಜು ನಾವು ಈಗ ತಳಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಇಳುವರಿ. ಸಾಮಾನ್ಯ ಇಂಪ್ರೂವ್ಡ್ ವೆರೈಟೀಸ್ ಅಂದ್ರೆ ಸುಧಾರಿತ ತಳಿಗಳಲ್ಲಿ 16-20 ಕೆಜಿ ಒಂದು ಮರಕ್ಕೆ ಅದು ರೆಕಮೆಂಡೆಡ್ ಈಲ್ಡ್ ಇದೆ. ಆದರೆ ಈಗ ಸಾಮಾನ್ಯ ನಮಗಂತೂ ಲಾಸ್ಟ್ 1-2 ವರ್ಷದಿಂದ ಮಾರುಕಟ್ಟೆ ನೋಡಿದರೆ 150 ರ ತನಕ ನಮ್ಮ ಮಾರುಕಟ್ಟೆ ದರ ಇದೆ 1 ಕೆಜಿಗೆ. ಹಾಗಾಗಿ 16-10 ಕೆಜಿ ಅಂದ್ರೂ ನಮಗೆ 1.5 ಸಾವಿರ ಆಯಿತು. 2.5 ಸಾವಿರ ತನಕ ಪ್ರತಿಯೊಂದು ಗಿಡದಿಂದ ನಾವು ಪಡಿಬಹುದು. ಮತ್ತೆ ಮುಂದಿನ ದಿನದಲ್ಲಿ ನಮ್ಮಲ್ಲೇನು ಸಾಕಷ್ಟು ಸಂಸ್ಕರಣ ಘಟಕಗಳು ಆಗಿರೋದ್ರಿಂದ ಅವುಗಳಿಗೆ ಏನು ರಾ ಮೆಟೀರಿಯಲ್ಲು ಅದು ಪ್ರೊಸೆಸ್ ಸಂಸ್ಕರಣೆ ಮಾಡಲಿಕ್ಕೆ ಬೀಜಗಳು ಸಿಗ್ತಾ ಇಲ್ಲ. ಹೊರದೇಶದಿಂದ ತಂದು ಅವರು ಸಂಸ್ಕರಣೆ ಮಾಡುವಂತ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಇಲ್ಲಿ ಉತ್ತಮ ತಳಿಯ ಅಂದ್ರೆ ದೊಡ್ಡ ಸೈಜ್ ಇರುವಂತಹ ಬೀಜಗಳನ್ನ ಬೆಳೆದ್ರೆ ಅಂದ್ರೆ ಸುಧಾರಿತ ತಳಿಗಳು ಬೆಂಗಳೂರಲ್ಲಿ 7 ಇರಬಹುದು 4 ಇರಬಹುದು ಅವುಗಳನ್ನು ಮಾಡಿದ್ರೆ ಇನ್ನು ಹೆಚ್ಚಿನ ದರ ನಾವು ಪಡ್ಕೋಬಹುದು. ಅಂದಾಜು 1.5 ಸಾವಿರ ಒಂದು ಪ್ರತಿಯೊಂದು ಗಿಡದಿಂದ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಕನಿಷ್ಠ 1-5 ವರ್ಷದ ನಂತರ ಅಂದ್ರೆ ಎಕನಾಮಿಕ್ ಈಲ್ಡ್ ಅಂತ ಹೇಳ್ತೀವಿ. ಆಫ್ಟರ್ 5 ಇಯರ್ಸ್ ನಾವು ಅದನ್ನ ಆ ಒಂದು ಇಳುವರಿ ಮತ್ತೆ ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಮತ್ತೆ ಗಿಡ ಸ್ವಲ್ಪ ಒಳ್ಳೆ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಜೋತ್ ಬಿದ್ರೆ ಮುರಿದೆ ಬೀಳದಂಗ ಇರುತ್ತೆ. ಅದು ನಾನು ಹೇಳಿದ್ನಲ್ಲ ಕಾಂಡ ಕೊರೆಯುವ ಹುಳ ಅಂತ ಹೇಳಿದ್ದು, ಅದು ಆ ಸಮಸ್ಯೆ ಇರ್ತದೆ. ಆ ಹುಳ ಏನ್ ಮಾಡುತ್ತೆ, ಕಾಂಡಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ, ಬೋರ್ ಸ್ಟೆಂಬೋರ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಗೆ ಹೊರಗಡೆ ಲಕ್ಷಣಗಳು ಅಷ್ಟು ಕಾಣಲ್ಲ, ರಸವನ್ನ ಬೀಳ್ತಾರೆ ಅಥವಾ ಪುಡಿಯನ್ನ ಹೊರಗಡೆ ಆಗ್ತಾ ಇರುತ್ತೆ. ಅದನ್ನ ಕೂಲಂಕಷವಾಗಿ ಚೆಕ್ ಮಾಡ್ತಾ ಇರ್ಬೇಕಂದ್ರೆ ಅಟ್ಲೀಸ್ಟ್ ನಾವು ತಿಂಗಳಿಗೆ ಒಂದ್ಸಲ ಆದ್ರೂ ತೋಟಕ್ಕೆ ಪ್ರತಿಯೊಂದು ಮರನೂ ಚೆಕ್ ಮಾಡಿದ್ರೆ ಆ ಲಕ್ಷಣ ನಾವು ಹುಡುಕಬಹುದು. ಅದು ಗಾಳಿಯಲ್ಲಿ ತುಂಬಾ ಜೋರು ಗಾಳಿ ಆದಾಗ ಅಲ್ಲಿ ಪೊಳ್ಳಿ ಇರೋದ್ರಿಂದ ಆಟೋಮೆಟಿಕ್ ಆಗಿ ಆ ಮರಗಳನ್ನು ಕಟ್ ಆಗಿ ಬೀಳ್ತದೆ ಅಲ್ಲಿ. ಮತ್ತೆ ಕಟಾವ್ ಮಾಡೋ ರೀತಿ ರೈತರದು ವೈಜ್ಞಾನಿಕವಾಗಿದೆಯೋ ಅಥವಾ ಏನಾದ್ರು ಬದಲಾವಣೆ ಆಗಬೇಕು? ಇದರಲ್ಲಿ ವಿಶೇಷ ತಾಂತ್ರಿಕತೆಗಳನ್ನು ಇರೋದಿಲ್ಲ ಅಂದ್ರೆ ಕಟಾವಣೆಯಲ್ಲಿ ಹಾರ್ವೆಸ್ಟ್ ಮಾಡೋದ್ರಲ್ಲಿ. ಈಗ ಅದೇನು ಹಳದಿ ಅಥವಾ ಕೆಂಪು ಎರಡು ತಳಿ ಇರುತ್ತೆ ಅದರಲ್ಲಿ, ಅದು ನಾರ್ಮಲ್ ಆಗಿ ಮೆಚುರಿಟಿ ಆದ ನಂತರ ನಾವು ನಾರ್ಮಲ್ ಹಾರ್ವೆಸ್ಟೇ ಇರುತ್ತೆ. ಅದಕ್ಕೆ ವಿಶೇಷ ತಾಂತ್ರಿಕತೆಗಳನ್ನು ಇರಲ್ಲ ಹಾರ್ವೆಸ್ಟ್ ಮಾಡ್ಲಿಕ್ಕೆ. ವರ್ಷದಲ್ಲಿ ಒಂದೇ ಬೆಳೆ ಇದು? ಹಾ, ವರ್ಷಕ್ಕೆ ಒಂದೇ ಸಾರಿ ಬೆಳೆ ಇಳುವರಿ ಬರ್ತದೆ. ಹಾಗಾಗಿ ನಿರ್ವಹಣೆ ಅದು ಎಲ್ಲಾನು ನೋಡ್ಕೊಂಡಾಗ ಮಧ್ಯೆ ನಮ್ಗೆ ಏನರ ಬೇಕಾಗಿತ್ತು ಅಂತ ಹೇಳಿದಾಗ ಅಥವಾ ಗಿಡ ತೀರ ದೊಡ್ಡ ಆದಾಗ ಮಧ್ಯದ ಗಿಡ ತೆಗೆಯುವುದು ಹಂಗೇನ ಮಾಡುದು? ಹಾಗೇನಿಲ್ಲ, 5x5 ಮೀಟರ್ ಮತ್ತೆ 5 ಮೀಟರ್ ನಾವು ನಾಟಿ ಮಾಡಿದ್ರೆ ಮತ್ತೆ ಅದನ್ನ ತಿನ್ನಿಂಗ್ ಅಂತ ಹೇಳ್ತೀವಿ, ಅದು ಒಂದು 10 ವರ್ಷ ಆದ್ಮೇಲೆ ತಿನ್ನೌಟ್ ಅಂತ ಹೇಳ್ತೀವಿ, ಅದನ್ನ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇನ್ನು ಹತ್ರದ್ದು ಹೈ ಡೆನ್ಸಿಟಿ, ಮತ್ತೆ ಹೈ ಡೆನ್ಸಿಟಿ, ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಹೇಳ್ತೀವಿ. ಅಲ್ಲಿಗೆ ಮಾಡಿದಾಗ ಆ ಸಮಸ್ಯೆಗಳು ಬರ್ತದೆ, ಅಂದ್ರೆ ಆ ಒಂದು ತಾಂತ್ರಿಕತೆಯಲ್ಲಿ ಆ ರೀತಿ ಮಾಡಬೇಕಾಗತ್ತೆ. ಬಟ್ ಹೈ ಡೆನ್ಸಿಟಿಯಲ್ಲಿ ಮತ್ತೆ ಮಿಡ್ಲ್ ಅಲ್ಲಿ ಮತ್ತೆ ಗಿಡಗಳನ್ನ ತೆಗೆಯುವಂತ ಅವಶ್ಯಕತೆ ಇರುವುದಿಲ್ಲ. ಮನುಷ್ಯ ಓಡಾಡಲಿಕ್ಕೆ ಸಾಧ್ಯತೆ ಇದೆ. 5 ಮೀಟರ್ ಅಂದ್ರೆ ಸಾಧಾರಣ ಒಂದು 16 ಅಡಿ 16.5 ಅಡಿ ಆಗುತ್ತೆ. ಹಾಗಾಗಿ ಇದು ಸಫಿಶಿಯಂಟ್ ಅಂದ್ರೆ ಇಂಟರ್ ಕಲ್ಟಿವೇಶನ್ ಕೆಲಸ ಅಂತ ಹೇಳ್ತೀವಿ. ಅದನ್ನೆಲ್ಲ ಮಾಡ್ಲಿಕ್ಕೆ ಏನು ಸಮಸ್ಯೆ ಆಗುದಿಲ್ಲ 5x5 ಮೀಟರ್ ಅಲ್ಲಿ. ಒಟ್ಟಾರೆ ಏನ್ ಹೇಳ್ತೀರಿ? ಇನ್ನೊಂದು ಹೇಳ್ಬೇಕಂದ್ರೆ ಇದರಲ್ಲಿ ನಾನು ಇಷ್ಟೊತ್ತು ಬೇಸಾಯ ಕ್ರಮದ ಬಗ್ಗೆ ಹೇಳಿದ್ದು, ಹಾಗೆ ಇನ್ನೊಂದು ಮುಖ್ಯವಾದ ಅಂದ್ರೆ ಗೇರು ಬೆಳೆಯಲ್ಲಿ ನಮ್ಮಲ್ಲಿ ತುಂಬಾ ಗೇರು ಪ್ರದೇಶಗಳ ಬೆಳವಣಿಗೆ ಬೆಳೆಯುವಂತ ಪ್ರದೇಶಗಳಿದಾವೆ. ಇಲ್ಲೆಲ್ಲ ಹಳೆ ತಳಿಗಳಿದೆ ಈಗ ಎಲ್ಲ ಪ್ರದೇಶದಲ್ಲೂ ಕೂಡ. ಅಲ್ಲಿ ಗೇರು ಪುನಶ್ಚೇತನ ಅಂತ ಮಾಡಿದ್ರೆ ಆ ಇರೋ ಗಿಡದಲ್ಲೇನೆ ಮತ್ತು ಇರೋದಕ್ಕಿಂತ ಇನ್ನು ಉತ್ತಮವಾದ ಬೆಳೆ ತೆಗೆದು ಆದಾಯ ಪಡಲಿಕ್ಕೆ ಅವಕಾಶ ಇದೆ. ಪುನಶ್ಚೇತನ ಅಂದ್ರೆ ಈಗ ಹಳೆ ತಳಿಗಳು, ಲೋಕಲ್ ಅಂದ್ರೆ ನಾವು ಈ ಸ್ಥಳೀಯ ತಳಿಗಳು ಅಂತ ಹೇಳ್ತೀವಿ. ಅಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಏನು ನಿರೀಕ್ಷಿತ ಆದಾಯ ಬರ್ತಿರಲ್ಲ, ಅಂದ್ರೆ ಇಳುವರಿ ಬರ್ತಾ ಇರಲ್ಲ, ಅಂತ ಸಮಯದಲ್ಲಿ ಆ ಹಳೆ ಗಿಡಗಳನ್ನ ಕಟ್ ಮಾಡಿ ಎಡಿಂಗ್ ಬ್ಯಾಂಕ್ ಅಂದ್ರೆ ಎಡಿಂಗ್ ಬ್ಯಾಂಕ್ ತರ ಮಾಡ್ಬೇಕಾಗತ್ತೆ. ಅದನ್ನ ಗಿಡಗಳನ್ನ ಕಟ್ ಮಾಡಿದ್ರೆ ಒಂದು 3-4 ತಿಂಗಳಿಂದ ಹೊಸ ಕಸಿ ಕಟ್ಟಿದ್ರೆ ಮತ್ತೆ ನಾವು ಮುಂದಿನ ವರ್ಷದಿಂದ ಅಥವಾ ಇನ್ನು 2 ವರ್ಷದೊಳಗೆ ಅದನ್ನ ಕಮರ್ಷಿಯಲ್ ಆಗಿ ಅದನ್ನ ಆದಾಯ ಪಡೀಲಿಕ್ಕೆ ಸಾಧ್ಯ ಇದೆ. ಇದನ್ನ ಮಾಡಿದ್ರೆ ಇರೋ ಜಾಗದಲ್ಲಿ ಅಥವಾ ಇರೋ ಗಿಡದಿಂದನೇ ನಾವು ಹೆಚ್ಚಿನ ಆದಾಯನ ಪಡೀಲಿಕ್ಕೆ ಸಾಧ್ಯ ಇದೆ. ಆ ಪುನಶ್ಚೇತನ ಮಾಡೋದಕ್ಕಿಂತ ಪೂರ್ತಿ ತೆಗೆದು ಹೊಸ ಕಡ್ಮಿ ಇದನ್ನ ಹಾಕ್ಬಿಟ್ರೆ ಕಸಿ ಕಟ್ಟಿರೋ ಸಸಿಯನ್ನ ಪುನಶ್ಚೇತನ ಕಾರ್ಯಕ್ರಮ ಅಂದ್ರೆ ಈಗ ನಾವು ಹೊಸ ಗಿಡಗಳನ್ನು ನಾಟಿ ಮಾಡಿದ್ರೆ ಇನ್ನು 3 ವರ್ಷ ತನಕ ನಾವು ವೈಟ್ ಮಾಡಬೇಕಾಗತ್ತೆ ಇಳುವರಿ ಪಡೀಲಿಕ್ಕೆ. ಪುನಶ್ಚೇತನದಲ್ಲಿ ಏನಾಗುತ್ತೆ, ಆ ಗಿಡ ಬೆಳವಣಿಗೆ ಆಗಿರೋದ್ರಿಂದ ಅದರದ್ದು ಬೇರುಗಳು ಅಂದ್ರೆ ರೂಟ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಅದು ಕಂಪ್ಲೀಟ್ ಬೆಳವಣಿಗೆ ಆಗಿರುತ್ತೆ. ಬಹಳ ಫಾಸ್ಟ್ ಆಗಿ ಬೆಳೆಯುತ್ತೆ, ಅದು ರೂಟ್ ಸಿಸ್ಟಮ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನಾವು ಕಸಿ ಕಟ್ಟಿದ್ರೆ ಮುಂದಿನ ವರ್ಷನೇ ನಾವು ಅದಕ್ಕೆ ಇಳುವರಿ ಪಡೀಲಿಕ್ಕೆ ಸಾಧ್ಯ ಇದೆ. ಅದನ್ನ ಸಣ್ಣ ಗಿಡ ನಾಟಿ ಮಾಡಿದ್ರೆ 3 ವರ್ಷಕ್ಕೆ ಇಳುವರಿ ಬಂದ್ರು ಕೂಡ ಅಲ್ಲಿ ನಾವು ಏನು ಎಕನಾಮಿಕ್ ಈಲ್ಡ್ ಅಂತ ಹೇಳ್ತೀವಿ ಅದನ್ನು ಪಡೀಲಿಕ್ಕೆ ನಾವು ಒಂದು 5-6 ವರ್ಷ ಕಾಯ್ಬೇಕಾಗತ್ತೆ. 3 ವರ್ಷಕ್ಕೆ ನಮ್ಗೆ ಇಳುವರಿ ಸ್ಟಾರ್ಟ್ ಆದ್ರೂ ಕೂಡ ಎಕನಾಮಿಕ್ ಈಲ್ಡ್ ತಗೊಳ್ಳಿಕ್ಕೆ ನಾವು 5-6 ಇಯರ್ಸ್ ವೇಟ್ ಮಾಡಬೇಕು. ಬಟ್ ಇದರಲ್ಲಿ ಅದಕ್ಕಾಗಿ ಒಂದು ಕಂಪೇರ್ ಮಾಡಿದ್ರೆ ನಾವು ಸ್ವಲ್ಪ ಬೇಗನೆ ಪಡಿಬಹುದು. ಮತ್ತೆ ಈಗ ಮಾಡ್ತಕ್ಕಂಥ ತೋಟಗಳು ವೈಜ್ಞಾನಿಕವಾಗಿ ಇಲ್ಲ ಅಂತೇಳಿ ಅಂತಾರೆ, ಹೇಗಂತೀರಿ ಅದು ವೈಜ್ಞಾನಿಕವಾಗಿ ಇಲ್ಲ? ವೈಜ್ಞಾನಿಕವಾಗಿ ಇಲ್ಲ ಅಂದ್ರೆ ಅಲ್ಲಿ ಏನು ಒಂದು ಸ್ಪೇಸಿಂಗ್ ಅಂತ ಹೇಳಿದ್ನಲ್ಲ ಅದನ್ನ ಯಾವ್ದು ಕೂಡ ಮೇಂಟೈನ್ ಮಾಡಿರಲ್ಲ. ಅದು ಮುಂಚೆ ಕಾಡು ಕಾಡು ಮರಗಳ ಜೊತೆ ಬೆಳೆದಿರ್ತದೆ, ದೊಡ್ಡ ದೊಡ್ಡ ಮರ ಆಗಿರುತ್ತೆ ಅಥವಾ ಒಳ್ಳೆ ತಳಿಗಳಿರಲ್ಲ, ಅದನ್ನು ಪ್ರೂನಿಂಗ್ ಆಗಲಿ ಅಥವಾ ಅದು ಯಾವುದೇ ಮಾಡಿರಲ್ಲ, ನೆಲದ ಮೇಲೆಲ್ಲ ಕೊಂಬೆ ಬಿದ್ದಿರುತ್ತೆ. ಹಾಗಾಗಿ ಅದಕ್ಕೇನು ಸರಿಯಾದ ಸೂರ್ಯನ ಕಿರಣಗಳು ಹೋಗದಿರೋದ್ರಿಂದ ಅಲ್ಲಿ ಈಲ್ಡಿಂಗ್ ಅಥವಾ ಇಳುವರಿ ಕೂಡ ಕಡಿಮೆ ಇರ್ತದೆ. ಈ ಸಾಮಾನ್ಯ ಹಳೆ ತೋಟಗಳಲ್ಲಿ ಇದೇ ಪದ್ಧತಿ ಇರೋದ್ರಿಂದ ಹೊಸದಾಗಿ ಮಾಡಬೇಕಿದ್ರೆ ನಾವು ಕರೆಕ್ಟ್ ಆಗಿ ಸ್ಪೇಸಿಂಗ್ ಮೇಂಟೈನ್ ಮಾಡಿ ಗಿಡ ನಾಟ ಮಾಡಲಿಕ್ಕೆ ಶಿಫಾರಸು ಮಾಡ್ತಾ ಇದ್ದೇವೆ. ಹಾಗಾಗಿ ಮಾರುಕಟ್ಟೆಗೂ ಏನು ಸಮಸ್ಯೆ ಇಲ್ಲ? ಇಲ್ಲ, ಮಾರುಕಟ್ಟೆಗೆ ನಮ್ಮ ಸಂಸ್ಕರಣೆ ಘಟಕಗಳು ಸಾಕಷ್ಟು ಇದೆ ನಮ್ಮ ಭಾಗದಲ್ಲಿ. ಅವುಗಳಿಗೆ ನಾನು ಆವಾಗಲೇ ಹೇಳಿದಂಗೆ ಏನು ರಾ ಮೆಟೀರಿಯಲ್ ಏನು ಬೀಜಗಳು ಬೇಕಾಗುತ್ತೆ ಸಂಸ್ಕರಣೆ ಮಾಡಲಿಕ್ಕೆ ಇಲ್ಲಿಂದ ಸಿಗದೇ ಹೊರದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬೆಳೆದು ಎಷ್ಟೇ ಬೆಳೆದ್ರು ಕೂಡ ಡಿಮಾಂಡ್ ಅಂತೂ ಸಾಕಷ್ಟು ಇರೋದ್ರಿಂದ ಮಾರುಕಟ್ಟೆಗೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಬರಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ನಾವು ಬೇಡಿಕೆ ಇದ್ದಷ್ಟು ಪೂರೈಕೆ ಇದೆ? ಇಲ್ಲ, ಅದನ್ನ ಹೇಳಿದ್ವಿ, ನಮ್ಮಲ್ಲಿ ಏನ್ ಬೇಡಿಕೆ ಇದೆ ಆ ಪೂರೈಕೆ ಕಡಿಮೆ ಆಗಿರೋದಕ್ಕೆ ನಾವು ಹೊರದೇಶಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇರೋದು. ಉತ್ಪಾದನೆಗೆ ಮೌಲ್ಯವರ್ಧನೆಗೆ ಆಯ್ತು, ಸಾರ್ವಜನಿಕರ ಬೇಡಿಕೆ ತಿನ್ಲಿಕ್ಕೆ ಇಲ್ಲ. ಇಲ್ಲಿ ಏನಾಗುತ್ತೆ, ಈಗ ಆಫ್ರಿಕನ್ ಕಂಟ್ರೀಸ್ ಅಲ್ಲಿಂದ ನಾವು ಬೀಜಗಳನ್ನ ಆಮೋದು ಮಾಡಿಕೊಂಡು ಅಥವಾ ನಮ್ಮಲ್ಲಿ ಲೋಕಲ್ ಬೀಜಗಳನ್ನ ನಾವು ತಗೊಂಡ್ಬಿಟ್ಟು ಅದನ್ನ ಸಂಸ್ಕರಣೆ ಮಾಡಿ ಕೆಲವೊಂದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ, ಅಮೆರಿಕಾ ಆಗಲಿ, ಅಲ್ಲಿಗೆ ನಾವು ರಫ್ತು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಏನಾಗಿದೆ, ಡಿಮಾಂಡು ಬೇಕಾದಷ್ಟು ಇದೆ, ಬಟ್ ಅಲ್ಲಿ ಹೊರದೇಶದಲ್ಲಿ ಅದಕ್ಕೆ ಜಾಸ್ತಿ ಬೆಲೆ ಇರೋದ್ರಿಂದ ಅಲ್ಲಿಗೂ ರಫ್ತು ಆಗ್ತಾ ಇದೆ. ನಮ್ಮ ಒಂದು ಏನು ಕನ್ಸಂಪ್ಷನ್ಗೆ ಸಾಕಾಗಿದೆ, ಸಮಸ್ಯೆ ಏನಿಲ್ಲ. ಅದನ್ನು ಅಂದ್ರೆ ಇಲ್ಲಿ ಬೇಡಿಕೆ ಇದೆ, ಕೊಂಡ್ಕೊಳ್ಳೋ ಶಕ್ತಿನೂ ಬೇಕು ಜನರಿಗೆ. ಸರ್, ನಾನು ಹೇಳ್ದಂಗೆ ಅದು ಅದ್ರದ್ದು ರೇಟ್ ಇರುತ್ತಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಅದಕ್ಕೆ ಮಾರುಕಟ್ಟೆ ಇದೆ, ಆದ್ರೂ ಬೆಲೆ ಜಾಸ್ತಿ ಇರೋದ್ರಿಂದ ಹೊರ ದೇಶಕ್ಕೆ ರಫ್ತು ಮಾಡ್ತಾ ಇದೆ. ಒಳ್ಳೇದು ಚೇತನ್ ನಾಯ್ಕ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆ ಇದ್ದು. ಈ ಗೇರು ಬೆಳೆ ಬೇಸಾಯ ಕ್ರಮಗಳು ಎಲ್ಲೆಲ್ಲಿ ಕಾಳಜಿ ತಗೋಬೇಕು ಅನ್ನೋದ್ರ ಕುರಿತು ಅನೇಕ ಮಾಹಿತಿ ಕೊಟ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದ. ಗೇರು ಬೆಳೆ ಬೇಸಾಯ ಈ ಕುರಿತು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿರುವ ಚೇತನ್ ನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है.

ಯಮನ ಪಟ್ಟಣವೋ, ಯಮನ ಒಂದೇ ಯಮನ ಪಟ್ಟಣವೋ, ಯಮನ ಒಂದೇ ಯಮನ ಪಟ್ಟಣವೋ, ಯಮನ ಒಂದೇ ಯಮನ ಪಟ್ಟಣವೋ, ಯಮನ ಒಂದೇ ಯಮನ ಪಟ್ಟಣವೋ, ಯಮನ ಒಂದೇ ಪಟ್ಟಣ ಕೊಡುವಾಗ ಒಂದೇ ಪಟ್ಟಣ ಕೊಗುವಾಗೆ, ಯಮನ ಒಂದೇ ಪಟ್ಟಣ ಕೊಗುವಾಗೆ, ತಾಯೇನ ಬರ ತಂದೇನ ಬರಾವೋ,